ದೀಕ್ಷಿತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಸಭೆ, ಹಲವು ಮಹತ್ವದ ನಿರ್ಧಾರ. ಮೈಸೂರು ದಸರಾಗೆ ಭರದ ಸಿದ್ದತೆ, ಚಲನಚಿತ್ರೋತ್ಸವ ಪೋಸ್ಟರ್ಗಳ ಬಿಡುಗಡೆ. ಶಾಸನಸಭೆಗಳಿಗೆ ಆರ್ಥಿಕ ಸ್ವಾಯತ್ತತೆ, ಕನಿಷ್ಠ 60 ದಿನಗಳ ಅಧಿವೇಶನ ಕಡ್ಡಾಯಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಆಗ್ರಹ. ಬೆಂಗಳೂರು ಸುತ್ತಮುತ್ತಲ 110 ಗ್ರಾಮಗಳಿಗೆ ಕುಡಿಯುವ ನೀರು, ಕಾವೇರಿ 5ನೇ ಹಂತದ ಕಾಮಗಾರಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ. ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ, ರಾಜ್ಯದೆಲ್ಲೆಡೆ ಸ್ವಚ್ಛತಾ ಸೇವಾನಿರತರ ಬಗ್ಗೆ ಮೆಚ್ಚುಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿಯ ಹಾಸನ. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಸಹಾಯಕ ನಿರ್ದೇಶಕರಾದ ಯತೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಾವುದೇ ತೋಟಗಾರಿಕೆ ಬೆಳೆಯಾಗಲಿ ಅದನ್ನ ನೀರನ್ನ ಇಟ್ಕೊಂಡೇ ನಾವು ಬೆಳಿಬೇಕಾಗತ್ತೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಜಲಸಂಪನ್ಮೂಲ ಅನ್ನುವಂಥದ್ದೇನಿದೆಯೋ ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಅದನ್ನ ಸದ್ಬಳಕೆ ಮಾಡಿದಾಗ ಆ ನೀರನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಮುಂದಿನ ವರ್ಷಗಳಿಗೂ ಕೂಡ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಈ ಹನಿ ನೀರಾವರಿ ಅನ್ನುವಂಥದ್ದು ಬಹಳ ವರದಾನವಾಗಿ ಇರತಕ್ಕಂಥದ್ದು. ಅದು ಗಿಡಗಳ ಬೆಳವಣಿಗೆ ಮತ್ತು ಅವುಗಳು ನೀಡ್ತಕ್ಕಂತಹ ಫಸಲೇನಿದೆಯೋ ಅದಕ್ಕೂ ಕೂಡ ಪೂರಕವಾಗಿದೆ, ಮತ್ತು ಮಿತವಾಗಿರ್ತಕ್ಕಂತಹ ಜಲಸಂಪನ್ಮೂಲವನ್ನು ಸದ್ಬಳಕೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗಿದೆ. ಮತ್ತು ರೈತರಿಗೆ ಅನೇಕ ದೃಷ್ಟಿಯಿಂದ ಈ ಹನಿ ನೀರಾವರಿ ಅನ್ನುವಂಥದ್ದು ಅನೇಕ ಸಹಕಾರವನ್ನು ನೀಡುತ್ತೆ. ಈ ನಿಟ್ಟಿನಲ್ಲಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿಯನ್ನ ಹೇಗೆ ಅಳವಡಿಕೆಯನ್ನ ಮಾಡಿಕೊಳ್ತಕ್ಕಂಥದ್ದು, ಅದರ ಮಹತ್ವ ಏನು, ಏನೆಲ್ಲ ಉಪಯೋಗಗಳು ಇದ್ದಾವೆ, ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿಯನ್ನ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಸೇವಾ ಸೌಲಭ್ಯಗಳು ಇದ್ದಾವೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಯತೀಶ್ ಅವರು. ಯತೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹನಿ ನೀರಾವರಿ ಬಗ್ಗೆ ನಾವು ಕೇಳಿದ್ದೇವೆ ಸರ್, ಹನಿ ನೀರಾವರಿ ಅಂತ ಅಂದ್ರೆ ಏನು? ಯಥೇಚ್ಛವಾಗಿ ಈಗ ಮಳೆ ಬರ್ತಾ ಇದೆ, ಆದರೆ ತಮ್ಮ ಹಳೆ ಪದ್ಧತಿಗಳನ್ನೇ ಮುಂದುವರಿಸಿಕೊಂಡು ಇನ್ನೂ ಕೆಲವು ರೈತರು ಮುಂದೆ ಹೋಗ್ತಿದ್ದಾರೆ. ಹನಿ ನೀರಾವರಿ ಪದ್ಧತಿ ಅಂದರೆ ಪ್ಲಾಸ್ಟಿಕ್ ಕೊಳವೆಗಳು ಏನು ಬರ್ತದೆ, ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಕೊಳವೆಗಳ ಮುಖಾಂತರ ನಿರ್ದಿಷ್ಟ ಪ್ರಮಾಣದ ನೀರನ್ನು ಗಿಡ ಒಂದು ಇರುತ್ತೆ, ಗಿಡದ ರೂಟ್ ಝೋನ್ ಏನಿರುತ್ತೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣ ನೀರನ್ನು ಒದಗಿಸುವಂತ ಒಂದು ವಿಧಾನವೇ ಅದು ಹನಿ ನೀರಾವರಿ ಪದ್ಧತಿ ಅಂತ ನಾವು ಹೇಳ್ತೀವಿ. ಏನ ಬೇರಿನ ಸಮೂಹಕ್ಕೆನೆ ನಾವು ನೀರನ್ನು ಒದಗಿಸುವಂತ ಅಂತ ಒಂದು ಪದ್ಧತಿ ಇದು. ಇದರಿಂದ ನಾವು ಬೇರೆ ಪದ್ಧತಿ ನೀರನ್ನು ಕಾಲುವೆ ಮುಖಾಂತರ ಹಾಯಿಸ್ಬೋದು, ಸ್ಪ್ರಿಂಕ್ಲರ್ ಮಾಡ್ಬೋದು. ಈ ಎಲ್ಲ ಪದ್ಧತಿಗಳಿಗೆ ಹೋಲಿಸ್ಕೊಂಡ್ರೆ ನಾವು 30-40% ನೀರನ್ನು ನಾವು ಈ ಒಂದು ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಉಳಿತಾಯ ಮಾಡಬಹುದು. ಈ ಹನಿ ನೀರಾವರಿಯ ಮಹತ್ವ ಏನು? ಮಹತ್ವ ಅಂದ್ರೆ ಈಗ ರೈತರಿಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ನೀರಿನ ಸದ್ಬಳಕೆ ಆಗಬೇಕಾಗಿದೆ. ಈಗ ಪ್ರತಿ ವರ್ಷನೂ ಸಹ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದರಿಂದ ಮತ್ತೆ ಸರಿಯಾದ ಸಮಯಕ್ಕೆ ಮಳೆ ಬರ್ತಾ ಇಲ್ಲ. ಅಂದ್ರೆ ಬಂದ್ರೆ ಒಂದೇ ಒಂದು ನಿರ್ದಿಷ್ಟವಾಗಿ ಒಂದು ಒಂದು ತಿಂಗಳಲ್ಲಿ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಯಾವಾಗ ಬಂದ್ರೆ ಮತ್ತೆ ಒಂದು ತಿಂಗಳು ಬಂದು ಶಾರ್ಟ್ ಟೈಮಲ್ಲಿ ಜಾಸ್ತಿ ಮಳೆ ಬಂದು ಹೋಗೋದು, ಈ ತರ ಅನ್ ಈವನ್ ರೈನ್ಫಾಲ್ ಎಲ್ಲ ಜಾಸ್ತಿ ಆಗ್ತಿದೆ. ನಾವೀಗ ಹನಿ ನೀರಾವರಿ ಪದ್ಧತಿ ಈಗ ಜಮೀನುಗಳಲ್ಲಿ ನಮ್ಮ ಬೆಳೆಗಳಿಗೆ ಅಳವಡಿಸಿಕೊಂಡಲ್ಲಿ ನಾವು ವರ್ಷ ಪೂರ್ತಿ ಗಿಡಗಳಿಗೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟನ್ನ ನಾವು ಮಿತವಾಗಿ ಕೊಡೋದ್ರಿಂದ ನಮ್ಮ ಬೆಳೆಗಳ ಒಂದು ಉತ್ಪಾದನೆ ಉತ್ಪಾದಕತೆ ಎಲ್ಲವನ್ನು ಸಹ ಹೆಚ್ಚಿಸಬಹುದು. ಮತ್ತೆ ರೋಗ ಕೀಟ ಬಾಧೆ ಸಹ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ಕಳೆಗಳ ನಿರ್ವಹಣೆ ಆಗುತ್ತೆ. ಮತ್ತೆ ವಿದ್ಯುಚ್ಛಕ್ತಿನ ನಾವು ಕಡಿಮೆ ಯೂಸ್ ಮಾಡ್ಕೋಬಹುದು. ನೀವು ಅದೇ ಕಾಲುವೆ ಅಥವಾ ಬಸಿಗಾಲುವೆ ನೀರಿನ ಆಯಿಸಿದ್ರೆ ವಿದ್ಯುಚ್ಛಕ್ತಿ ಜಾಸ್ತಿ ಬೇಕಾಗುತ್ತೆ. ಮತ್ತೆ ಒಬ್ರು ಲೇಬರ್ ಅದಕ್ಕೆ ಕಂಪಲ್ಸರಿ ಬೇಕೇ ಬೇಕು. ಯಥೇಚ್ಛವಾಗಿ ನೀವು ನೀರು ಆಯಿಸಿದ್ರಿಂದ ಎಲ್ಲಾ ಕಡೆನೂ ಕಳೆ ಬರುತ್ತೆ. ಅವಾಗ ಏನಾಗುತ್ತೆ, ರೋಗ ಕೀಟ ಬಾಧೆ ಜಾಸ್ತಿ ಆಗಿ, ಯಾಕೆಂದ್ರೆ ಒಂದು ಹೋಸ್ಟ್ ಸಿಕ್ಕಂಗಾಗಿ ಈ ಕಳೆಗಳ ಜೊತೆಗಳೇ ಬೇರೆ ಕೀಟಗಳು ಬಂದ್ಬಿಟ್ಟು ತನ್ನ ವಾಸಸ್ಥಳ ಮಾಡಿಕೊಂಡು ಅಲ್ಲೇ ಅದು ಮೊಟ್ಟೆ ಇಟ್ಟು ಮತ್ತೆ ನೆಕ್ಸ್ಟ್ ಅದು ತೋಟಗಾರಿಕೆ ಬೆಳೆಗಳಿಗೆ ಅಟ್ಯಾಕ್ ಆಗೋಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಎಲ್ಲ ನಾವು ರೈತರು ಯೋಚನೆ ಮಾಡಿ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಂಡಲ್ಲಿ ಉತ್ಪಾದಕತೆ ಜೊತೆಗೆ ಉತ್ಪಾದನೆ ಎರಡನ್ನೂ ಸಹ, ಅಂದ್ರೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡನ್ನು ಸಹ ನಾವು ನಮ್ಮ ಬೆಳೆಗಳಲ್ಲಿ ತೆಗಿಬಹುದು ಅಂತ ನಾನು ಹೇಳ್ಕೊಳ್ತೀನಿ. ಏನೆಲ್ಲ ಉಪಯೋಗಗಳನ್ನು ಮಾಡ್ಕೋಬಹುದು ಸರ್ ಈ ಹನಿ ನೀರಾವರಿಯಿಂದ? ಹನಿ ನೀರಾವರಿ ಪದ್ಧತಿ ಅಂದ್ರೆ ಮೇಜರ್ ಉಪಯೋಗ ಅಂದ್ರೆ ನಿಮ್ಗೆ ಕೊಳವೆ ಬಾವಿ ಇದೆ ಅಂತ ಅನ್ಕೊಳ್ಳಿ. ಕೊಳವೆ ಬಾವಿ ಇದೆ ಅಂತಂದ್ರೆ ಅದರಲ್ಲಿ ಎಷ್ಟು ನೀರಿನ ಪ್ರಮಾಣ ಇದೆ, ಅದರಲ್ಲಿ ನಾವು ಈಗ ಎಷ್ಟು ಗಿಡಗಳಿಗೆ ನಾವು ನೀರನ್ನ ಹಾಯಿಸ್ಬೋದು, ಅದನ್ನ ನಾವು ಸೂಕ್ಷ್ಮವಾಗಿ ಈಗ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಎರಡು ತರ ಪ್ಲಾಸ್ಟಿಕ್ ಪೈಪ್ಗಳು ಬರ್ತವೆ, ಅಂದ್ರೆ ಲ್ಯಾಟ್ರಲ್ ಅಂತ ನಾವು ಕರಿತೀವಿ, ಅಂದ್ರೆ ಪ್ಲೈನ್ ಲ್ಯಾಟ್ರಲ್ ಅಂತ ಬರುತ್ತೆ, ಮತ್ತೆ ಎಮಿಟಿಂಗ್ ಪೈಪ್ ಅಂತ ಬರುತ್ತೆ. ಈ ಎಮಿಟಿಂಗ್ ಪೈಪ್ ಅಲ್ಲಿ ಏನಾಗುತ್ತೆ, ಒಂದು ಗಿಡದಿಂದ ಗಿಡ ಅಂತರ ಇರುತ್ತಲ್ಲ, ಅದು ಒಂದು ಬರೀ 40-60 cm ಇರುತ್ತೆ. ಇದರಲ್ಲಿ ನಾವು ತರಕಾರಿ ಬೆಳೆಗಳನ್ನ ಬೆಳೆಯುವ ಅಂತ, ಯಾಕೆ ಅಂದ್ರೆ ತರಕಾರಿ ಬೆಳೆಗಳಿಗೆ ರೈತರಿಗೆ ಗೊತ್ತು ನೀರು ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಅಂದ್ರೆ ಒಂದು ಚದುರ ಮೀಟರ್ಗೆ ಸುಮಾರು ಪ್ರತಿನಿತ್ಯ ನಮ್ಗೆ 20 liters ನೀರು ಬೇಕಾಗುವಂತ ಒಂದು, ಅಂದ್ರೆ ಸಮ್ಮರ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೇಕಾಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ನಾವು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡ್ರಲ್ಲಿ ನೀವು ಒಂದು ತಾಸು ನೀವು ನೀರನ್ನ ಹಾಯಿಸಿದ್ರೆ ಸಾಕು, ನಿಮ್ಗೆ ಆ ಒಂದು ಚದುರ ಮೀಟರ್ಲ್ಲಿ ಏನು ನೀರು ಗಿಡಗಳಿಗೆ ಬೇಕಾಗಿರುತ್ತೆ ಅಷ್ಟನ್ನ ನಾವು ನೀರು ಕೊಡೋದ್ರಿಂದ ತರಕಾರಿ ಬೆಳೆಗಳಿಗೆ ಇತ್ತೀಚಿನ ಹೆಚ್ಚಿನ ರೈತರು ಅಳವಡಿಸ್ಕೋತಾ ಇದಾರೆ. ಯಾಕೆಂದ್ರೆ ಪೆಸ್ಟ್ ಡಿಸೀಸ್ ಮೇಜರ್ ಒಂದು ಕನ್ಸರ್ನ್ ಆಗಿರೋದ್ರಿಂದ ಪ್ರಮುಖವಾಗಿ ರೋಗ ಕೀಟಗಳನ್ನ ಅವಾಯ್ಡ್ ಮಾಡುವಂತ ಒಂದು ಪ್ರಮುಖ ಒಂದು ಉಪಯೋಗ ನಾವು ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಕಾಣಬಹುದು. ಯಾವ್ಯಾವ ಬೆಳೆಗೆ ಈ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು? ರೈತರು ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ ಸಹ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೋಬಹುದು. ಅದರಲ್ಲಿ ಏನಂತ ಅಂದ್ರೆ ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳಿಗೆ ನಾವು ಇನ್ಲೈನ್ ಲ್ಯಾಟ್ರಲ್ ಅಂತ ಏನ್ ಕರಿತೀವಿ, ಇದ್ರ ಮುಖಾಂತರ ನಾವು ಹನಿ ನೀರಾವರಿ ಪದ್ಧತಿ ಮಾಡ್ಕೋಬಹುದು. ಮತ್ತೆ ಸ್ಪೇಸಿಂಗ್ ಅಂತರ, ಗಿಡದಿಂದ ಗಿಡಕ್ಕೆ ಅಂತರ ಜಾಸ್ತಿ ಇರುವಂತ ಬೆಳೆಗಳಿಗೆ ಪ್ಲೈನ್ ಲ್ಯಾಟ್ರಲ್ ಮುಖಾಂತರ ಅದರಲ್ಲಿ ಡ್ರಿಪ್ಪರ್ಸ್ ಅಂತ ಬರುತ್ತೆ, ಆ ಡ್ರಿಪ್ಪರ್ಸ್ ಅನ್ನ ಅಳವಡಿಕೆ ಮಾಡಿಕೊಂಡು ಅದರಲ್ಲಿ 4 liters ಡಿಸ್ಚಾರ್ಜ್, 8 liters ಡಿಸ್ಚಾರ್ಜ್, ಅಂದ್ರೆ ಈಗ ನಮ್ಗೆ ಮಾವು ತೆಂಗು ಇಂತ ಇದಕ್ಕೆ ಅಲ್ಲಿ ಡ್ರಿಪ್ಪರ್ಸ್ ಅನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಯಾಕಂದ್ರೆ 100 liters ಕೆಲವೊಂದು ಟೈಮಲ್ಲಿ ಒಂದು ಗಿಡಕ್ಕೆ 100 liters ತನಕ ಸಹ ನೀರಿನ ಅವಶ್ಯಕತೆ ಇರ್ತದೆ. ಯಾಕೆಂದ್ರೆ ಇವು ಯಥೇಚ್ಛವಾಗಿ ನೀರು ಬೇಕಾಗುವಂತ ಬೆಳೆಗಳು, ಈಗ ಮಾವು ಆಗಿರ್ಬೋದು, ನಮ್ಮ ತೆಂಗು ಆಗಿರ್ಬೋದು. ಇದರಲ್ಲಿ ನಾವು ಪ್ಲೈನ್ ಲ್ಯಾಟ್ರಲ್ ಮುಖಾಂತರ ನಾವು ಅಳವಡಿಸ್ತೀವಿ ಹನಿ ನೀರಾವರಿ ಪದ್ಧತಿಯನ್ನ. ಅದೇ ನಾವು ತರಕಾರಿ ಹೂವಿನ ಬೆಳೆಗಳು ಮತ್ತೆ ಸಾಂಬಾರು ಪದಾರ್ಥದ ಬೆಳೆಗಳು, ತೋಟದ ಬೆಳೆಗಳು, ಎಲ್ಲಾ ಬೆಳೆಗಳು ಸಹ ನಾವು ಈಗ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೋತೀವಿ. ಈಗ ಇನ್ನು ಮುಂದೆ ಹೋಗಿ ಆಟೋಮೇಷನ್ ಮುಖಾಂತರ ಸಹ, ಅಂದ್ರೆ ಒಂದು ಗಿಡಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಗೊಬ್ಬರ ಬೇಕು, ಅದನ್ನು ಸಹ ನಿರ್ದಿಷ್ಟ ಪ್ರಮಾಣದಲ್ಲೇ ಇಂಥ ಟೈಮಲ್ಲೇ ಕೊಡಬೇಕು ಅನ್ನೋಂತ ಸಿಸ್ಟಮು ಸಹ ಇತ್ತೀಚಿನ ದಿನಗಳಲ್ಲಿ ಡೆವಲಪ್ ಆಗಿದೆ. ಅದರಿಂದ ರೈತರು ತಮ್ಮ ಹಳೆ ಪದ್ಧತಿಗಳನ್ನು ಬಿಟ್ಬಿಟ್ಟು, ಈಗಾಗಲೇ ನಾವು ಸುಮಾರು ಒಂದು 7-8 ವರ್ಷದಿಂದ ನಾವು ಯಥೇಚ್ಛವಾಗಿ ರೈತರಿಗೆ ಹನಿ ನೀರಾವರಿ ಪದ್ಧತಿ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಬಂದಿದ್ದೀವಿ. ಆದರೂ ಕೆಲವರು ರೈತರು ಇನ್ನೂ ಆಸಕ್ತಿನ ಮೂಡಿಸ್ಕೊತಾ ಇಲ್ಲ. ಅದರಿಂದ ಈಗ ನಮಗೆ ಸರ್ಕಾರದ ವತಿಯಿಂದ ಶೇಕಡ 90 ಸಹಾಯಧನ ಈಗ ಲಭ್ಯವಾಗ್ತಾ ಇದೆ. ಅದರಿಂದ ರೈತರು ತಮ್ಮ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೋ ಒಂದು ಸೌಲಭ್ಯ ಇದೆ. ಅದರಿಂದ ದಯಮಾಡಿ ಎಲ್ಲ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೇನೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ತರಹದ ಉಪಕರಣಗಳು ಒಂದಷ್ಟು ಬೇಕಾಗುತ್ತೆ. ಯಾವೆಲ್ಲ ಉಪಕರಣಗಳು ಈ ಹನಿ ನೀರಾವರಿ ಪದ್ಧತಿಗೆ ಬೇಕಾಗುತ್ತೆ? ಹನಿ ನೀರಾವರಿ ಪದ್ಧತಿ ನಾನು ಮೊದಲನೇ ಹೇಳಿದೆ, ಲ್ಯಾಟ್ರಲ್ ಮತ್ತೆ ಪ್ಲೈನ್ ಲ್ಯಾಟ್ರಲ್ ಅಂತ ಬರುತ್ತೆ, ಮತ್ತೆ ಇನ್ಲೈನ್ ಲ್ಯಾಟ್ರಲ್ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ಪ್ರಮುಖವಾಗಿ ನಾವು ಏನು ಡಿಸ್ಚಾರ್ಜ್ ಪಾಯಿಂಟ್ ಅಂದ್ರೆ ನೀರನ್ನ ನಾವು ಕೊಳವೆ ಬಾವಿ ಏನ್ ಮಾಡ್ತೀವೋ ಅಥವಾ ತೆರೆದ ಬಾವಿ ಅಥವಾ ಒಂದು ಕೆರೆ ನಿರ್ಮಾಣ ಮಾಡಿ ಅಲ್ಲಿಂದ ನೀರನ್ನ ನಾವು ಇದು ಮಾಡ್ತೀವಿ. ಪ್ರಥಮವಾಗಿ ನಾವು ಏನ್ ಮಾಡ್ತೀವಿ, ಅಲ್ಲಿಂದ ನೀರನ್ನ ನಾವು ಸಂಸ್ಕರಿಸ್ಕೋಬೇಕಾಗತ್ತೆ, ಅಂದ್ರೆ ಶೋಧಿಸಬೇಕಾಗತ್ತೆ. ಅದ್ರಲ್ಲಿ ಇರ್ತಕ್ಕಂತಹ ಕಲ್ಮಶಗಳು, ಆಮೇಲೆ ಸಾಲು, ಮಣ್ಣು, ಮರಳು, ಇದನ್ನೆಲ್ಲದನ್ನ ಸಹ, ಯಾಕೆಂದ್ರೆ ನಾವು ಲ್ಯಾಟ್ರಲ್ ಪೈಪ್ ಮುಖಾಂತರ ನೀರನ್ನ ಆಯಿಸ್ಬೇಕಂದಾಗ ನೀರು ಶೋಧಿಸಿನೇ ಕಳಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಅದು ಸಣ್ಣ ರಂಧ್ರ ಇರೋದ್ರಿಂದ ಎಲ್ಲ ಒಂದು ಕಟ್ಕೊಳ್ಳೋದು, ಏನೋ ಇಂಗ್ಲಿಷ್ ಕ್ಲಾಗಿಂಗ್ ಅಂತ ಹೇಳ್ತೀವಿ, ಆಗೋಂತ ಒಂದು ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಕೆರೆಗಳ ಓಪನ್ ಗಳಲ್ಲಿ ಫಂಗಸ್ ಎಲ್ಲ ಬೆಳೆದಿರುತ್ತೆ, ಅದನ್ನ ನಾವು ಶೋಧಿಸ್ತಲೇ ಡೈರೆಕ್ಟ್ ಆಗಿ ಕಳಿಸಿದ್ರೆ ನಮ್ಮ ರಂಧ್ರಗಳೆಲ್ಲ ಮುಚ್ಚಿ ಹೋಗಿ ನಿಮ್ಗೆ ಒಂದು ಹನಿ ನೀರಾವರಿ ಸಿಸ್ಟಮ್ ಏನು ವರ್ಕ್ ಆಗೋದಿಲ್ಲ. ಇಂಥ ಸಮಯದಲ್ಲಿ ನಾವು ಪ್ರಥಮವಾಗಿ ನೀರನ್ನ ನಾವು ಬಾವಿಯಿಂದ ಒಂದು ಏನೇ ಸೋರ್ಸ್ ಇಂದ ಲಿಫ್ಟ್ ಮಾಡುವಾಗ ಫಸ್ಟ್ ಶೋಧಿಸಬೇಕಾಗತ್ತೆ. ಅದಕ್ಕೆ ಫಿಲ್ಟರ್ಗಳು ನಮ್ಮಲ್ಲಿ ಅವಶ್ಯಕತೆ ಇರುತ್ತೆ. ಫಿಲ್ಟರ್ ಅಲ್ಲಿ ಈಗ ಮೂರು ತರ ಫಿಲ್ಟರ್ಗಳೇ ಬರುತ್ತೆ ಸರ್. ಒಂದು ಸ್ಕ್ರೀನ್ ಫಿಲ್ಟರ್ ಅಂತ ಬರುತ್ತೆ, ಮತ್ತೆ ಒಂದು ಇನ್ನೊಂದು ಡಿಸ್ಕ್ ಫಿಲ್ಟರ್ ಅಂತ ಬರುತ್ತೆ, ನೆಕ್ಸ್ಟ್ ಹೈಡ್ರೋಸೈಕ್ಲನ್ ಫಿಲ್ಟರ್ ಅಂತ ಬರುತ್ತೆ, ನೆಕ್ಸ್ಟ್ ಸ್ಯಾಂಡ್ ಫಿಲ್ಟರ್ ಅಂತ ಬರುತ್ತೆ ಸರ್. ಈಗ ನಾವು ಸ್ಕ್ರೀನ್ ಫಿಲ್ಟರ್ ಅಂದ್ರೆ ಯೂಶಲಿ ನೀರು ಹೆಚ್ಚು ಕಲ್ಮಶಗಳಿಂದ ಕೂಡಿರುವುದಿಲ್ಲ, ಅಂದ್ರೆ ನೀರಿನ ಮಟ್ಟ ಒಂದು 150 ಬಾವಿ ಅಥವಾ 200 ಇಂದ ಮೇಲೆ ಇದ್ರೆ ಅದು ಅಷ್ಟು ಉತ್ತಮ ಗುಣಮಟ್ಟದಾಗಿರುತ್ತೆ. ಈಗ ನಾವು ಬೋರ್ವೆಲ್ ಅನ್ನು ಡೀಪ್ ಡಿಗ್ಗಿಂಗ್ ಮಾಡ್ತಾ ಹೋದಂಗೆ ಅದರಲ್ಲಿ ಸಿಲ್ಟು ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ನಾವು ಈಗ ಒಂದು ಸತಿ ನೀವು ಸ್ಕ್ರೀನ್ ಫಿಲ್ಟರ್ ಅಳವಡಿಕೆ ಮಾಡ್ಕೊಂಡ್ರೆ ರೈತರು ಅದು ಕಟ್ಕೊಂಡ್ಬಿಟ್ಟು ಫುಲ್ ವೈಟ್ ಇದರಲ್ಲಿ ಕಂಡು ಬರುತ್ತೆ ಒಂದು ಜಾಲರಿಯಲ್ಲಿ. ಅದನ್ನ ನೀವು ವಾರಕ್ಕೊಮ್ಮೆ ಅದನ್ನ ತೆಗ್ದ್ಬಿಟ್ಟು ಸ್ಕ್ರೀನ್ ಫಿಲ್ಟರ್ನ ನೀವು ತೊಳೆದ್ಬಿಟ್ಟು ಮತ್ತೆ ರೀಯೂಸ್ ಮಾಡಬೇಕಾಗತ್ತೆ. ಅಂತದ್ರಲ್ಲಿ ನಾವು ಸ್ಕ್ರೀನ್ ಫಿಲ್ಟರ್ನ ಯಥೇಚ್ಛವಾಗಿ ಎಲ್ಲ ರೈತರುಗಳನ್ನು ಉಪಯೋಗಿಸ್ತೀವಿ. ಅದೇ ಈಗ ಕೆಲವೊಂದು ಕಡೆ ನಮಗೆ ರೈತರು ತಾಕಗಳು ಭೇಟಿ ಹೋದಾಗ ಪಾಪ ಸ್ಕ್ರೀನ್ ಫಿಲ್ಟರ್ ಬಿಟ್ಟರೆ ಬೇರೆ ಫಿಲ್ಟರ್ಗಳು ಇದೆ ಅಂತಲೂ ಕೆಲವರಿಗೆ ಗೊತ್ತಿರೋದಿಲ್ಲ. ಈಗ ನಮ್ಮ ಡಿಸ್ಕ್ ಫಿಲ್ಟರು ಹೈಡ್ರೋಸೈಕ್ಲಿನ್ ಫಿಲ್ಟರ್ ಎಲ್ಲಿ ಅಂದರೆ ಡಿಸ್ಕ್ ಫಿಲ್ಟರ್ ಏನಂದರೆ ನಮಗೀಗ ಒಂದು 400 ಬೋರ್ವೆಲ್ ಡೀಪ್ ಹೋದಾಗ ಅಲ್ಲಿ ಕಲ್ಮಶಗಳು ಜಾಸ್ತಿ ಇರುತ್ತೆ, ಅಂತ ಕಡೆ ಸಿಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂತ ಕಡೆ ರೈತರು ಡಿಸ್ಕ್ ಫಿಲ್ಟರ್ನ ಅಳವಡಿಸ್ಕೊಂಡ್ರೆ ಉತ್ತಮವಾಗಿ ನಾವು ಒಂದು ಹನಿ ನೀರಾವರಿ ಒಂದು ಪದ್ಧತಿನ ಏನು ನಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಂಡಾಗ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ, ಇಲ್ಲಾಂದ್ರೆ ರಂಧ್ರಗಳೆಲ್ಲ ಮುಚ್ಚಿ ಹೋಗಿ ಇದು ಸರಿ ಇಲ್ಲ ಈ ಪದ್ಧತಿ ಹನಿ ನೀರಾವರಿ ಪದ್ಧತಿ ಅಂತ ಕೆಲವು ರೈತರು ಅಭಿಪ್ರಾಯ ಪಟ್ಟಿರೋದು ಇದೆ. ಅದರಿಂದ ಈ ಡಿಸ್ಕ್ ಫಿಲ್ಟರ್ನ ಯೂಸ್ ಮಾಡ್ಬೋದು, ಮತ್ತೆ ಹೈಡ್ರೋಸೈಕ್ಲಿನ್ ಫಿಲ್ಟರ್ಗಳನ್ನು ಸಹ ಯೂಸ್ ಮಾಡ್ಬೋದು. ಇದನ್ನು ಸಹ ಪಾಚಿ ಎಲ್ಲ ಫಂಗಸ್ ಇರತಕ್ಕಂಥ ಪ್ರದೇಶಗಳಲ್ಲಿ ಮಾಡ್ಬೋದು. ಈಗ ನಾವೇನ್ ಮಾಡೋದು, ಯಾಕೆಂದ್ರೆ ತೆರೆದ ಬಾವಿಗಳು ಮತ್ತೆ ಕೆರೆ ನೀರುಗಳು ಮತ್ತೆ ಹಳ್ಳದ ನೀರನ್ನೇ ಡೈರೆಕ್ಟ್ ಆಗಿ ನಮ್ಮ ಮಲ್ನಾಡು ಭಾಗದ ರೈತರುಗಳು ಬಳಸ್ತಾರೆ. ಇಲ್ಲಿ ಯಥೇಚ್ಛವಾಗಿ ಸ್ಯಾಂಡ್ ಬಂದು ಒಂದು ಕಟ್ಕೊಳ್ಳೋ ಅಂತ ಸಾಧ್ಯತೆ ಜಾಸ್ತಿ ಹೆಚ್ಚಿರುತ್ತೆ ಮರಳಿನ ಕಣಗಳು ಸರ್. ಅದಕ್ಕೆ ಏನ್ ಮಾಡ್ತೇವೆ, ಸ್ಯಾಂಡ್ ಫಿಲ್ಟರ್ ಅಂತಾನೆ ಈಗ ಅದಕ್ಕೆ ಬರುತ್ತೆ. ಏನಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗತ್ತೆ, ಆದ್ರೆ ನೀವು ಪ್ರಥಮವಾಗಿನೇ ಸ್ಯಾಂಡ್ ಫಿಲ್ಟರ್ ಅನ್ನ ನೀವು ಅಳವಡಿಸ್ಕೊಂಡ್ರೆ ರೈತರುಗಳು ಒಂದು ಉತ್ತಮ ಹನಿ ನೀರಾವರಿ ಪದ್ಧತಿಯನ್ನು ತಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೋಬಹುದು. ಅದಾದ ನಂತರ ಮೇಜರ್ ಫಿಲ್ಟರ್ಗಳಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೇನ್ ಲೈನ್, ಈಗ ನಿಮ್ಮ ತೋಟದಲ್ಲಿ ಎಷ್ಟು ನೀರಿನ ಲಭ್ಯತೆ ಇದೆ, ಇದ್ರ ಮೇಲ್ಗಡೆ ನೀವು ಮೇನ್ ಲೈನ್ ಸಬ್ ಮೇನ್ ಲೈನ್ ವಿನ್ಯಾಸಗೊಳಿಸ್ಕೋಬೇಕಾಗತ್ತೆ. ನೀರಿನ ಪ್ರಮಾಣ ಏನಾದರೂ ನಿಮಗೆ ಜಾಸ್ತಿ ಇದೆ ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮಳೆ ಬಂದಾಗ ಬೋರ್ವೆಲ್ ಡಿಸ್ಚಾರ್ಜ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಕ್ರಮೇಣ ಒಂದೊಂದು 15 ಒಂದಿನ ಏನಾದರೂ ತುಂಬಾ ಬಿಸಿಲು ಬಂದ್ರೆ ಈಗ ಸಮ್ಮರ್ ಅಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಈಲ್ಡ್ ಕೊಡುವಂತ ಬೋರ್ವೆಲ್ ಈಗ ಸಡನ್ ಆಗಿ ಡ್ರಾಪ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ನಿಮ್ಗೆ ಬೋರ್ವೆಲ್ ರೈತರ ಐಡಿಯಾ ಇದ್ರೆ ನಂಬರ್ ಆಫ್ ಬ್ಲಾಕ್ಸ್ ನ ಜಾಸ್ತಿ ಮಾಡ್ಕೊಂಡು ಮೇನ್ ಲೈನ್ ಇಂದ ಸಬ್ ಮೇನ್ ಲೈನ್ಗಳನ್ನ ಜಾಸ್ತಿ ಮಾಡಿಕೊಂಡು ನಿಮ್ಗೆ ನೀರಿನ ಲಭ್ಯತೆ ಜಾಸ್ತಿ ಇದ್ದಲ್ಲಿ ಎಲ್ಲಾ ವಾಲ್ವ್ಸ್ ಓಪನ್ ಮಾಡಿದ್ರೆ ಎಲ್ಲಾ ಕಡೆ ಒಂದೇ ಸತಿ ನೀರು ಡಿಸ್ಚಾರ್ಜ್ ಆಗಂಗೆ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ನಂಬರ್ ಆಫ್ ಬ್ಲಾಕ್ಸ್ ಅನ್ನು ಕಡಿಮೆ ಮಾಡ್ಕೊಂಡಲ್ಲಿ ನಿಮ್ಗೆ ನೀರು ಲಭ್ಯತೆ ಕಡಿಮೆ ಇದ್ದಾಗ ಸ್ವಲ್ಪ ಸ್ವಲ್ಪ ಬ್ಲಾಕ್ಸ್ ಗಳಿಗೆ ಫಸ್ಟ್ ನೀರನ್ನ ಹಾಯಿಸಿಕೊಂಡು ನೆಕ್ಸ್ಟ್ ಎಲ್ಲ ನಂತರ ಬೇರೆ ಬ್ಲಾಕಿಗೆ ಹೋಗ್ಬೋದು. ಅದಾದ್ಮೇಲೆ ನೀವು ತೋಟಗಾರಿಕಾ ಅದೇ ತರಕಾರಿ ಬೆಳೆಗಳಾದ್ರೆ ನೀವು ಇನ್ಲೈನ್ ಲ್ಯಾಟ್ರಲ್ ಅನ್ನ ಆಯ್ಕೆ ಮಾಡ್ಕೋಬೇಕು, ಮತ್ತೆ ನೀವು ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಾದ್ರೆ ಆನ್ಲೈನ್ ಲ್ಯಾಟ್ರಲ್ ಅಂತ ಆಯ್ಕೆ ಮಾಡ್ಕೋಬೇಕು. ಆನ್ಲೈನ್ ಲ್ಯಾಟ್ರಲ್ ಅಂದ್ರೆ ಇದು ಪ್ಲೇನ್ ಲ್ಯಾಟ್ರಲ್ ಇರುತ್ತೆ, ಇದಕ್ಕೆ ಡ್ರಿಪ್ಪರ್ ಅಂತ ಒಂದು ಉಪಕರಣ ಅಳವಡಿಸ್ಕೊಂಡು ಅದರಲ್ಲಿ ನಿಮ್ಗೆ ಎಷ್ಟು ನೀರು ಬೇಕು, ಈಗ 4 ಲೀಟರ್ ಡಿಸ್ಚಾರ್ಜ್ ಡ್ರಿಪ್ಪರ್ ಬರುತ್ತೆ, 8 ಲೀಟರ್ ಡಿಸ್ಚಾರ್ಜ್, 16 ಲೀಟರ್ ಡ್ರಿಪ್ಪರ್ಸ್ ಡಿಸ್ಚಾರ್ಜ್ ಬರುತ್ತೆ. ನಿಮ್ಮ ನೀರಿನ ಲಭ್ಯತೆ ಅನುಸಾರವಾಗಿ ಅಳವಡಿಸ್ಕೊಂಡಲ್ಲಿ ನೀವು ಒಂದು ಉತ್ತಮ ಹನಿ ನೀರಾವರಿ ಪದ್ಧತಿಯನ್ನು ನೀವು ನಿಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೋಬಹುದಾಗಿದೆ. ಇತ್ತೀಚೆಗೆ ಇದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ನಾವು ಈ ನೀರಿನಲ್ಲಿ ಕರಗತಕ್ಕಂತ ಗೊಬ್ಬರಗಳ ಮೂಲಕ ನೀಡ್ತಾ ಇದ್ದೇವೆ. ಅದಕ್ಕೆ ಸಹಾಯಕ ಆಗ್ತಕ್ಕಂಥದ್ದು ವೆಂಚೂರಿ ಅನ್ನುವಂಥದ್ದು, ವೆಂಚೂರಿನೂ ಕೂಡ ಇದರ ಭಾಗವಾಗಿ ಅಳವಡಿಕೆ ಮಾಡ್ಕೋಬಹುದು ಹೇಗೆ? ಹೌದು ಹೌದು ಸರ್, ಈಗ ಆಲ್ಮೋಸ್ಟ್ ನಮ್ಮ ರೈತರುಗಳು ಏನು ತರಕಾರಿ ಬೆಳೆಯುವ ರೈತರುಗಳು 50-60% ಮೇಲೆ ವೆಂಚೂರಿನ ಅಳವಡಿಸ್ಕೋತಾ ಇದ್ದಾರೆ. ಇದರಿಂದ ನೋಡಿ, ನಾವು ಗೊಬ್ಬರದ ಗಿಡಗಳಿಗೆ ನೀವು ಬ್ರಾಡ್ಕಾಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ವಿ ಅಂದ್ರೆ ಚೆಲ್ತಾ ಇದ್ರು ಭೂಮಿಗೆ. ಭೂಮಿ ಚೆಲ್ಲಿದಾಗ ಏನಾಗುತ್ತೆ, ಏನಾದ್ರೂ ಬಿಸಿಲು ಚೆನ್ನಾಗಿ ಇದ್ ಮಾಡಿದಾಗ ಎಲ್ಲ ಆವಿಯಾಗಿ ಗೊಬ್ಬರದ ಗುಣಮಟ್ಟ ಇದೆ ಎಲ್ಲ ಆವಿಯಾಗಿ ಹೋಗುತ್ತೆ. ಅದು ಮಳೆ ಬಂದು ಸ್ವಲ್ಪ ತೇವಾಂಶ ಇದ್ದಲ್ಲಿ ಮಾತ್ರ ಸ್ವಲ್ಪ ಅದರಲ್ಲಿ ನೀವೇನು ಗೊಬ್ಬರ ಚೆಲ್ತೀರಾ ಅದ್ರ 60-70% ಗಿಡಗಳಿಗೆ ಬೇರಿನ ಮುಖಾಂತರ ತಗೊಳ್ಳಲು ಅನುಕೂಲವಾಗುತ್ತೆ. ಅದೇ ನೀವು ಗೊಬ್ಬರನ ನೀವು ಚೆಲ್ಲಿದಾಗ ಮತ್ತೇನಾದ್ರೂ ನಿಮ್ಗೆ ಬಿಸಿಲು ಚೆನ್ನಾಗಿ ಬಂತು ಅಂದಾಗ ಗಿಡಗಳು ತಗೊಳ್ಳೋ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ನಮ್ಗೆ ರೈತರಿಗೆ ಹೊರೆ ಆಗುತ್ತೆ, ಆರ್ಥಿಕ ಹೊರೆ ಆಗ್ತಾ ಇದೆ. ಇದರಿಂದ ನೀವು ರೈತರುಗಳು ವೆಂಚೂರಿ ಒಂದು ಸಾಧನವನ್ನು ಅಳವಡಿಸ್ಕೊಂಡಲ್ಲಿ ನೀವೀಗ ಎಲ್ಲಾ ರೀತಿಯ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಬಂದಿದ್ದಾವೆ. 94 ಬಂದಿದೆ, ಯೂರಿಯಾ ಇದೆ, ಆಮೇಲೆ 1643 ಅಂತ ಇದೆ, 16043 ಈ ತರದ್ದು ಅಮೋನಿಯಂ ಫಾಸ್ಫೇಟ್ ಅಂತ ಬಂದಿದೆ. ನಿಮ್ಗೆ ಎಲ್ಲಾ ಗೊಬ್ಬರದ ಅಂಗಡಿಗಳಲ್ಲೂ ಸಹ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಲಭ್ಯತೆ ಇದೆ. ಇದರಿಂದ ನೋಡಿ, ನೀವು ರೈತರು ಈಗ ತಾವೇ ಹೋಗಿ ಸ್ವತಃ ಒಬ್ರು ಜಮೀನುಗಳಲ್ಲಿ ಹೋಗಿ ಹಾಕ್ಬೇಕು, ಇದರಲ್ಲಿ ಏನಿಲ್ಲ. ನೀವು ಡೈರೆಕ್ಟ್ ಆಗಿ ಒಂದು ಡ್ರಮ್ಮಿನಲ್ಲಿ ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನ ವೆಂಚೂರಿ ಮುಖಾಂತರ ನೀವು ಕೊಟ್ಟಲ್ಲಿ ನಿಮ್ಗೆ ಲೇಬರ್ ಉಳಿತಾಯ, ವಿದ್ಯುತ್ ಶಕ್ತಿ ಉಳಿತಾಯ, ಗೊಬ್ಬರದ ಪ್ರಮಾಣ, ಅದಕ್ಕೆ ನೀವು ಇನ್ವೆಸ್ಟ್ ಮಾಡೋ ಒಂದು ಆರ್ಥಿಕತೆ ನಿಮ್ದು ಸಹ ಉಳಿತಾಯ ಒಂದು ಜಾಸ್ತಿ ಇದೆ. ಅದರಿಂದ ಎಲ್ಲಾ ರೈತರು ಸಹ ರಸಾವರಿ ಪದ್ಧತಿಗೂ ಅಳವಡಿಕೆ ಮಾಡಬೇಕು. ನೀವು ಇದ್ರ ಜೊತೆ ಸಾವಯವ ಮಾಡೋ ಅಂತ ಕೆಲವರು ಸಹ ಈಗ ಲಿಕ್ವಿಡ್ ಮೈಕ್ರೋರೈಜಾ ಅಂತ ಬಂದಿದೆ, ರೈಜೋಬಿಯಮ್ ಮತ್ತೆ ಟ್ರೈಕೋಡರ್ಮಾ, ಸೂಡಮೋನಸ್, ಇವೆಲ್ಲ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲೇ ಬಂದಿದೆ ಸರ್. ಈಗ ಮತ್ತೆ ನಮ್ದು ಪೆಪ್ಪರ್ ಸ್ಪೆಷಲ್ನ ಅಂದ್ರೆ ಸಿಂಪಡಣೆ ಮಾಡ್ತಾರೆ ಮೇಲ್ಗಡೆ, ಬೇರೆ ಟ್ರೈಕೋಡರ್ಮಾ, ಸೂಡಮೋನಸ್ ಇಂಥದನ್ನು ಸಹ ನೀವು ನೀರಿನಲ್ಲಿ ಕರಗಿಸಿ ಕೊಡ್ಬೋದು. ಮತ್ತೆ ಪಂಚಗವ್ಯ, ಇವೇನು ಆರ್ಗ್ಯಾನಿಕ್, ಕೆಲವು ರೈತರು ಸಾವಯವ ಪದ್ಧತಿ ಮಾಡ್ತೀವಿ ಅದರಲ್ಲಿ ಜೈವಿಕ ಪದಾರ್ಥಗಳನ್ನ ನಾವು ಕೊಡಕ್ಕಾಗಲ್ಲ ಅಂತಾರೆ. ಅದಕ್ಕೆ ನೀವು ಜೈವಿಕ ಕೀಟನಾಶಕಗಳನ್ನ ಎಲ್ಲ ಒಂದು ಈಗ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಬರ್ತಾ ಇದಾವೆ ಎಲ್ಲ ಒಂದು ಬಳಕೆ ಮಾಡ್ಕೊಂಡು ನಾವು ಗಿಡಗಳಿಗೆ ನೀಡಬಹುದು ಅಲ್ವಾ. ಇಷ್ಟೆಲ್ಲ ಅನುಕೂಲ ಇರತಕ್ಕಂತ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ತಮ್ಮ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ನಮ್ಮಲ್ಲಿ? ಈಗ ನೋಡಿ, ಯಾರಿಗೆ ಬಂದು ರೈತರು ಹನಿ ನೀರಾವರಿ ಪದ್ಧತಿ ಅಂತ ಅಳವಡಿಸ್ಕೊಂಡ್ರೆ ವಾಪಸ್ ಕಳಿಸೋ ಅಂತ ಒಂದು ಪ್ರಮೇಯ ಏನೇ ಇಲ್ಲ. ಈ ವರ್ಷ ನಮ್ಮಲ್ಲಿ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಲ್ಲಾ ರೈತರಿಗೂ ಏನು ಅವರಿಗೆ ಕೊಳವೆ ಬಾವಿ ಇದ್ರೆ ಕಂಪಲ್ಸರಿಯಾಗಿ ಎಲ್ಲರಿಗೂ ಸಹ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಾರು ರೈತರು ಉಳಿಲೇಬಾರದು ಹನಿ ನೀರಾವರಿ ಪದ್ಧತಿಯಿಂದ ಅಂತ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಯೋಜನೆ ಇದೆ. ಇದು 2000 ಮುಂಚೆ ಸೂಕ್ಷ್ಮ ನೀರಾವರಿ ಅಂತ ಒಂದು ಯೋಜನೆ ಇತ್ತು. ಈಗ ಅದನ್ನ 2018-19 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಮಾಡಿದ್ದಾರೆ. ಇದರಲ್ಲಿ ನಾವೀಗ ಕಳೆದ ವರ್ಷ ನೋಡಿ, ಸಾಮಾನ್ಯ ವರ್ಗದ ರೈತರಿಗೆ ನಮ್ದು ಇಲಾಖೆ ಒಂದು ಘಟಕ ವೆಚ್ಚ ಇರುತ್ತೆ, ಅದಕ್ಕೆ 75% ಮಾತ್ರ ಸಬ್ಸಿಡಿ ಇತ್ತು. ಆದ್ರೆ ಈ ವರ್ಷ ರೈತ ಬಾಂಧವರು ಗಮನದಲ್ಲಿಟ್ಕೊಳ್ಳಿ, ಈ ವರ್ಷ ಎಲ್ಲಾ ರೈತರಿಗೂ, ಪರಿಶಿಷ್ಟ ಜಾತಿ ವರ್ಗ, ಪರಿಶಿಷ್ಟ ಪಂಗಡ ವರ್ಗ ಹಾಗೂ ಸಾಮಾನ್ಯ ವರ್ಗದವರಿಗೂ ಸಹ 90% ಸಹಾಯಧನ ಲಭ್ಯವಿದೆ. ಮುಂಚೆ ರೈತರು ತುಂಬಾ ಡಾಕ್ಯುಮೆಂಟೇಷನ್ ಅಂದ್ರೆ ಅದು ಆ ಡಾಕ್ಯುಮೆಂಟ್ ಕೇಳ್ತಾರೆ, ದಾಖಲಾತಿಗಳನ್ನ ಕೇಳ್ತಾರೆ ಅಂತ ಇತ್ತು. ಈ ವರ್ಷ ಅದನ್ನು ಸಹ ತುಂಬಾ ಸರಳೀಕರಣ ಮಾಡಿದ್ದಾರೆ. ಯಾಕೆಂದ್ರೆ ಇನ್ನೊಂದು ಕಚೇರಿ ಇನ್ನೊಂದು ಕಚೇರಿಗೆಲ್ಲ ಹೋಗ್ಬಾರ್ದು ಅಂತೇಳಿ, ರೈತರು ಒಂದು ನೋಂದಣಿ ಅರ್ಜಿ ಇಲಾಖೆಯಲ್ಲೇ ಸಿಗುತ್ತೆ, ಆನ್ಲೈನ್ ಅಲ್ಲೂ ಸಿಗುತ್ತೆ, ಮತ್ತೆ ಅವ್ರ ಹತ್ರ RTC ಇಲ್ಲ ಅಂದ್ರೂ FID ಸಂಖ್ಯೆ ಇದ್ರೆ ಆ FID ಸಂಖ್ಯೆ ಮುಖಾಂತರನೇ ಅವರು ಅಪ್ಲೈ ಮಾಡಬಹುದು. ಈಗ ಆಧಾರ್ ಕಾರ್ಡು ಬೇಕು, ಆರ್ ಟಿ ಸಿ ಬೇಕು ಅಂತಾನೆ ಏನಿಲ್ಲ. ಆ ತರ ಒಂದು ಸರಳೀಕರಣ ಮಾಡಿ ರೈತರು ಒಂದು 100 ರೂಪಾಯಿ ಚಾಪ ಕಾಗದಲ್ಲಿ 5 ವರ್ಷ ನಾನು ಏನ್ ಪದ್ಧತಿನ ನಾನು ಹಾಳು ಮಾಡ್ದಲೆ ಕೆಲಸ ನಿರ್ವಹಿಸ್ಕೋತೀನಿ ಅಂತ ಒಂದು ಕೊಡೋ ಒಂದು ದಾಖಲಾತಿ ಬಿಟ್ರೆ ನಿನ್ ಯಾವ ದಾಖಲಾತಿನ ಸಹ ಸಲ್ಲಿಸುವಂಗಿಲ್ಲ. ಆ ತರ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಒಂದು ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೊಂಡು ಭರ್ತಿ ಮಾಡ್ಕೊಡ್ಬೇಕು, ಅದ್ರ ಜೊತೆಗೆ ಎಫ್ ಐ ಡಿ ಸಂಖ್ಯೆಯನ್ನು ಕೊಡಬೇಕು, ಒಂದು ಮುಚ್ಚಳಿಕೆಯನ್ನ ಬರ್ಕೊಡ್ಬೇಕು. ಮತ್ತೆ ರೈತರು ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳಿಂದ ಒಂದು ಮಣ್ಣಿನ ಗುಣಮಟ್ಟ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇದೀವಿ. ಮಣ್ಣು ಮತ್ತು ನೀರಿನ ಗುಣಮಟ್ಟ ಪರೀಕ್ಷೆ ಇದನ್ನ ನೀವು ಮಾಡಿಸ್ಕೊಂಡ್ರೆ ಪ್ರತಿ ರೈತರು 3-4 ವರ್ಷ ಸತಿ ಒಮ್ಮೆ ತಮ್ಮ ಜಮೀನುಗಳ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡ್ರೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇದೆ ಇಲ್ಲ ಜಾಸ್ತಿ ಇದೆ, ಇದನ್ನ ನಾವು ಜಾಸ್ತಿ ಇದ್ದಲ್ಲಿ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು, ಕಡಿಮೆ ಇದ್ದಲ್ಲಿ ಜಾಸ್ತಿ ಮಾಡ್ಕೋಬಹುದು. ಅದಕ್ಕೋಸ್ಕರ ರೈತರು ಏನು ನೀವು ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳೋಕಿಂತ ಮುಂಚೆ ನಿಮ್ದು ಹತ್ತಿರ ಇರ್ತಕ್ಕಂತ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ತೋಟಗಾರಿಕಾ ಕಾಲೇಜು, ಕೃಷಿ ಕಾಲೇಜುಗಳು ಇಲ್ಲೆಲ್ಲ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡ್ಕೊಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ರೈತರು ಸಹ ಅದೊಂದು ದಾಖಲಾತಿನ ತಾವೇ, ಯಾಕೆಂದ್ರೆ ಅವರು ಬೇರೆ ಎಲ್ಲ ಮಾಡಿಸ್ಕೊಂತೀವಿ ಕೊಡ್ತೀವಿ ಅಂತ ಹೇಳ್ಬೋದು, ಆದ್ರೆ ನೀವೇ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸಿ ಅದರದ್ದು ಒಂದು ಕಾಪಿ ನೀವು ಇಟ್ಕೊಂಡು ನಮ್ಗೊಂದು ಕಾಪಿ ಕೊಟ್ರೆ ನಿಮಗೂ ಎಷ್ಟು ಗೊಬ್ಬರ ನಾವು ಕೊಡಬಹುದು ಅನ್ನೋದನ್ನ ಇಲಾಖೆ ಅಧಿಕಾರಿಗಳ ತಾಂತ್ರಿಕ ಮಾಹಿತಿ ಪಡೆದು ನೀವು ಗೊಬ್ಬರಗಳನ್ನ ಸಮರ್ಪಕವಾಗಿ ನಾವು ಬಳಕೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಘಟಕವನ್ನು ಅಳವಡಿಕೆ ಮಾಡಿಕೊಂಡ ನಂತರ ಎಷ್ಟು ದಿವಸಗಳಲ್ಲಿ ಸಹಾಯಧನವನ್ನು ವಿತರಣೆ ಮಾಡ್ತೀರಿ? ಒಂದು ಸತಿ ನಾವು ಕಾರ್ಯಾದೇಶ ಅಂತ ಹೇಳಿ ಕೊಡ್ತೀವಿ. ಅಂದ್ರೆ ರೈತರು ಸುಮಾರು ನಮ್ಮ ಕರ್ನಾಟಕದಲ್ಲಿ 45-50 ಕಂಪನಿಗಳು ಹನಿ ನೀರಾವರಿ ಪದ್ಧತಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆ ಕಂಪನಿಗಳನ್ನ ನಿರ್ದೇಶನಾಲಯ ಮಟ್ಟದಲ್ಲಿ ಅನುಮೋದಿಸಲಾಗಿದೆ ಈಗ ಆಲ್ರೆಡಿ. ಅದರಲ್ಲಿ ನಾವು ಇಂಥ ಕಂಪನಿ ಅಂತ ನಾವು ಹೇಳೋದಿಲ್ಲ, ನಾವು ಅದನ್ನ ವಿವರಗಳನ್ನ ನಾವು ನಿಮ್ಗೆ ಬೇಕಾದ್ರೆ ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ರು ಯಾವ್ಯಾವ ಕಂಪನಿದ ಅಪ್ರೂವ್ ಇದೆ ಅಂತ ಹೇಳಿದ್ರೆ ಆ ಕಂಪನಿಯಿಂದ ಕೊಡ್ತೀವಿ. ನೀವು ಅದನ್ನ ಕಂಪನಿಯಿಂದ ಕೊಟ್ಬಿಟ್ಟು ಅವರು ನಮ್ಮ ತಾಕಿಗೆ ನಮ್ಮ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಬಂದು ವಿನ್ಯಾಸ ಅಂದ್ರೆ ಡಿಸೈನ್ ನೀವು ಕಂಪನಿಯವರು ಮಾಡಿರೋದು ಸರಿ ಇಲ್ಲದೆ ಇದ್ರೆ ಅವರು ಪರಿಶೀಲಿಸಿ ಸರಿ ಮಾಡಿಸಿ ನಮ್ಗೆ ವರ್ಕ್ ಆರ್ಡರ್ಗಳಿಗೆ ಕಳಿಸ್ಕೊಡ್ತಾರೆ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ. ಇವಾಗೆಲ್ಲ ಆನ್ಲೈನೇ ಮಾಡಿದ್ದಾರೆ, ಯಾವುದು ಸಹ ದಾಖಲಾತಿ ಮುಂಚೆ ಹಂಗೆ ಹಾರ್ಡ್ ಕಾಪಿಗಳು ಯಾವುದೂ ಇಲ್ಲ. ಈಗ ಹಸಿರು ತಂತ್ರಾಂಶ ಅಂತ ಇದೆ, ಹಸಿರು ತಂತ್ರಾಂಶದಲ್ಲೇ ನಾವು ಕಾರ್ಯಾದೇಶಗಳನ್ನ ಕೊಡ್ತೀವಿ. ಕಾರ್ಯಾದೇಶ ಕೊಟ್ಟು 25 ದಿನದಲ್ಲಿ ಕಂಪನಿಯವರು ತಾಕಿನಲ್ಲಿ ಇದನ್ನ ಅಳವಡಿಸ್ಬೇಕು ಹನಿ ನೀರಾವರಿ ಪದ್ಧತಿನ. ಏನೋ ಯಾವ ರೈತರು ಅಳವಡಿಸ್ಕೊಂಡಿರ್ತಾರೆ ಅವ್ರ ಅರ್ಜಿ ಕೊಟ್ಟಿರ್ತಾರೆ ಆ ಕಂಪನಿಯವರು ಕಾರ್ಯಾದೇಶ ಕೊಟ್ಟ 25 ದಿನದಲ್ಲಿ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೋಬೇಕು. ಹನಿ ನೀರಾವರಿ ಪದ್ಧತಿನ ಈಗ ಅಳವಡಿಸ್ಕೊಂಡ ನಂತರ ನಮ್ಮ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ಮತ್ತೆ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಅವರು ಕರೆಕ್ಟಾಗಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿದರೆ ಎಂಬುದನ್ನು ಖಚಿತಪಡಿಸಿಕೊಂಡು ನಮ್ಮ ತೋಟಗಾರಿಕೆ ಉಪನಿರ್ದೇಶಕರಿಗೆ ಮಂಜೂರಾತಿಗಾಗಿ ಸಲ್ಲಿಸ್ತಾರೆ. ಮಂಜೂರಾತಿ ಸಲ್ಲಿಸಿದ ನಂತರ ರೈತರಿಗೆ ಈಗ ಅನುದಾನ ಲಭ್ಯವಿದೆ. ಈಗ ಮತ್ತೆ ರೈತರು ಕೆಲವೊಂದು ಸತಿ ಸರ್ಕಾರದ ಮಟ್ಟದಲ್ಲಿ ನಿಧಾನವಾದರೂ ಪರವಾಗಿಲ್ಲ, ಈಗ ರೈತರು ತಮಗೆ ಪೂರ್ತಿ ವೆಚ್ಚ ಭರಿಸಕ್ ಆಗೋದಿಲ್ಲ ಅಂದ್ರೆ 10% ವೆಚ್ಚ ಮಾತ್ರ ಭರಿಸಿ ಉಳಿದ 90% ವೆಚ್ಚವನ್ನು ಕಂಪನಿಯವರಿಗೇನೆ ಅವರು ಡೈರೆಕ್ಟ್ ಆಗಿ ಪಡೆದುಕೊಳ್ಳಿ ಅಂತೇಳಿ ಒಂದು ಸರ್ಕಾರದ ಮಾರ್ಗಸೂಚಿ ಇರುತ್ತೆ. ಹಂಗಾಗಿ ರೈತರಿಗೆ 2 ಅವಕಾಶಗಳಿದೆ, ಒಟ್ಟು ಪೂರ್ಣ ವೆಚ್ಚ ಭರಿಸ್ಬಿಟ್ಟು ಅವರು ಪಡೆಯುವಂತದ್ದು, ಇಲ್ಲ ನಮ್ಗೆ ಅಷ್ಟು ವೆಚ್ಚ ಭರಿಸಕ್ಕಾಗಲ್ಲ ನಾವು 10% ಮಾತ್ರ ಭರಿಸ್ತೀವಿ ಅಂದ್ರೆ ನೀವು ರೈತರು ಅದರಲ್ಲಿ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದೆ ಆ ಕಂಪನಿಯವರಿಗೆ ನಮ್ಗೆ 90% ನಮ್ಮ ತಾಕಿನಲ್ಲಿ ಎಲ್ಲಾ ಮೆಟೀರಿಯಲ್ಗಳನ್ನು ಅಳವಡಿಸಿದ್ದಾರೆ ಅದನ್ನ ನೀವು ಖಾತರಿಪಡಿಸಿಕೊಂಡು ಸಹಿ ಮಾಡಿಕೊಟ್ಟಲ್ಲಿ ನಾವು ಪೂರ್ತಿ ವೆಚ್ಚವನ್ನು ಇವರಿಗೆ ಕಂಪನಿಯವರಿಗೆ ನಾವು ಸಹಾಯಧನ ಪಾವತಿಸ್ತೀವಿ. ಈಗ ಒಂದ್ ಸಾರಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಂಡ್ರೆ ಮತ್ತೆ ಎಷ್ಟು ವರ್ಷಗಳ ನಂತರ ಪಡೆದುಕೊಳ್ಬಹುದು? ಯಾಕೆ ಅಂತಂದ್ರೆ ಯಾವುದು ಕೂಡ ಶಾಶ್ವತ ಅಲ್ಲ, ಅದು ಹಾಳಾಗಂತ ಸಾಧ್ಯತೆ ಇರುತ್ತೆ, ಮತ್ತೆ ಅದರ ಒಂದು ಆಯಸ್ ಏನಿರುತ್ತೋ ಅದು ಮುಗಿಯಂತ ಸಾಧ್ಯತೆ ಇರುತ್ತೆ. ಮತ್ತೆ ಈ ಒಂದು ಪದ್ಧತಿಯನ್ನ ತಮ್ಮ ಇಲಾಖೆ ವತಿಯಿಂದ ಅಳವಡಿಕೆ ಮಾಡ್ಕೋಬಹುದು ಹೇಗೆ? ಹೌದು, ನಾವೀಗ ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ 7 ವರ್ಷದ ನಂತರ ರೈತರು ಮತ್ತೊಮ್ಮೆ ಹನಿ ನೀರಾವರಿ ಪದ್ಧತಿಯನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರಿಗೆ ಮಾತ್ರ ಈಗ ಸದ್ಯ 7 ವರ್ಷದ ನಂತರ ಒಂದು ಜಮೀನಲ್ಲಿ ಅಳವಡಿಸಿದ 7 ವರ್ಷದ ನಂತರ ಅದೇ ಜಮೀನಿಗೆ ಅಥವಾ ಅದೇ ಸರ್ವೆ ನಂಬರಿಗೆ ನಾವು ಸಹಾಯಧನ ಒಂದು ಕೊಡುವಂತ ಒಂದು ಅವಕಾಶವಿದೆ. ಸಾಮಾನ್ಯ ವರ್ಗದವರಿಗೆ ನಿನ್ನ ಆ ಒಂದು ಸೌಲಭ್ಯವನ್ನು ಸರ್ಕಾರ ಮಟ್ಟದಲ್ಲಿ ತೀರ್ಮಾನಕ್ಕೆ ಬಾಕಿ ಇದೆ, ಮುಂದಿನ ದಿನಗಳಲ್ಲಿ ಆಗ್ಬಹುದಂತ ಆಶಿಸ್ತೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ರೈತರು ನೀವು ಹಿಂದೆ ನಾವು ಆಲ್ರೆಡಿ ತಗೊಂಡಿದೀವಿ ಈಗ ಸಬ್ಸಿಡಿ ಬರುತ್ತೆ ಇಲ್ಲ ಅನ್ನೋ ಅಂತ ಒಂದು ಯೋಚನೆ ಬಿಟ್ಬಿಟ್ಟು ಈಗೂ ಸಹ ತಗೊಂಡು 7 ವರ್ಷ ಆಗಿದ್ದಲ್ಲಿ ಈಗನೂ ಸಹ ಅರ್ಜಿ ಸಲ್ಲಿಸಿದಲ್ಲಿ ತಮಗೆ ಮತ್ತೆ 90% ಸಹಾಯಧನವನ್ನು ಕೊಡುವಂತ ಒಂದು ಅವಕಾಶ ಇದೆ. ಅವಕಾಶ ಇದೆ, ಮತ್ತೆ ಅದರ ಒಂದು ಸದ್ಬಳಕೆಯನ್ನ ಮಾಡ್ಕೋಬಹುದು. ಈಗ ಪ್ರಸ್ತುತ ಏನು 7 ವರ್ಷಗಳ ಹಿಂದೆ ಮಾಡ್ಕೊಂಡಿದ್ರು ಅವರ ಒಂದು ಈ ಪದ್ಧತಿ ಹಾಳಾಗಿತ್ತು ಅಂತ ಹೇಳಿದ್ರೆ ಅವ್ರು ಮತ್ತೆ ಇದನ್ನ ಮಾಡಿಸ್ಕೋಬಹುದು. ಗರಿಷ್ಠ ಎಷ್ಟು ಎಕರೆವರೆಗೂ ಸಿಗುತ್ತೆ ಈ ಸೌಲಭ್ಯ? ಸರ್, ಈಗ ನಾವು ಗರಿಷ್ಠ ಅಂತ ಹೇಳಿದ್ರೆ 12.5 ಎಕರೆ ಅಂದ್ರೆ 5 ಹೆಕ್ಟೇರ್ ವರೆಗೆ ನಾವು ಸಹಾಯಧನ ಕೊಡ್ತೀವಿ. ಅಂದ್ರೆ ಮೊದಲ 2 ಹೆಕ್ಟೇರ್ಗೆ 90% ಕೊಡ್ತೀವಿ, %90 ಸಹಾಯಧನ. ಮತ್ತೆ ನಿನ್ನ 3 ಹೆಕ್ಟೇರ್ ಉಳಿತಲ್ಲ, ಅದಕ್ಕೆ ನಾವು %45 ಸಹಾಯಧನ ಕೊಡ್ತೀವಿ. ಇದರಲ್ಲಿ ಏನು ಅಂದ್ರೆ ಸಣ್ಣ ಅತಿ ಸಣ್ಣ ರೈತರು ಈ ತರ ಒಂದು ಏನಿಲ್ಲ, ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ ಮಾತ್ರ ಇಷ್ಟೇ ಮೀಸಲಾತಿ ಅಂತಿದೆ. ಇನ್ನು ಉಳಿದ ಎಲ್ಲಾ ವರ್ಗದ ರೈತರಿಗೂ ಸಹ %90 ಸಹಾಯಧನ ಒಂದು ಕೊಡುವಂತ ಒಂದು ಅವಕಾಶ ಇದೆ. ಅದರಿಂದ ದಯವಿಟ್ಟು ಎಲ್ಲಾ ರೈತರು ಸಹ ಇದರ ಒಂದು ಹನಿ ನೀರಾವರಿ ಪದ್ಧತಿಯನ್ನ ಸದ್ಬಳಕೆಯನ್ನ ಮಾಡ್ಕೋಬೇಕಂತ ಕೇಳ್ಕೊಳ್ತೇನೆ. ಹನಿ ನೀರಾವರಿ ಪದ್ಧತಿಯ ಅಳವಡಿಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾವು ನಮ್ಮ ಕಚೇರಿಯಲ್ಲಿ ಲಭ್ಯವಿರುತ್ತದೆ. ನಮ್ಮ ದೂರವಾಣಿ ಸಂಖ್ಯೆಯನ್ನು ನಾನೀಗ ಹೇಳ್ತೇನೆ, ಅದನ್ನು ನೀವು ದೂರವಾಣಿ ಮುಖಾಂತರನಾದರೂ ಸಂಪರ್ಕಿಸಬಹುದು. ಅಥವಾ ನಮ್ಮ ತಾಲೂಕಿನಲ್ಲಿ ಎಲ್ಲಾ ತಾಲೂಕಿನಲ್ಲೂ ಸಹ ನಮ್ಮ ತೋಟಗಾರಿಕೆ ಇಲಾಖೆ ಕಚೇರಿ ಇದೆ. ಹೋಬಳಿ ಮಟ್ಟದಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಿದ್ದಾರೆ, ಇವರನ್ನ ಸಂಪರ್ಕಿಸಿದ್ರೆ ನಾವು ನಿಮಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತೀವಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 9971 7283 6. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9971 7283 6. ಒಳ್ಳೆದು ಡಾಕ್ಟರ್ ಯತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿಯ ಅಳವಡಿಕೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಸಹಾಯಕ ನಿರ್ದೇಶಕರಾದ ಎಸ್ಎಂ ಯತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಪ್ರಧಾನ ಹಣ್ಣಿನ ಬೆಳೆಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳು ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಈ ಕಾರ್ಯಕ್ರಮದೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಹಳೆ ಹಗರೆಯ ಯುವ ಕೃಷಿಕ ಎಚ್ಎಂ ಗಣೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಇದುವರೆಗೂ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗಿ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಕೇಳುಗರೆ, ತೊಂಡೆಯನ್ನ ತಿನ್ನದವರು ಬಹಳ ಕಡಿಮೆ ಅಲ್ವಾ? ಅನೇಕ ಜನ ತೊಂಡೆಯನ್ನ ಪಲ್ಲೆ, ಸಾರು ಮತ್ತಿತರೆ ಅಡುಗೆ ಪದಾರ್ಥಗಳನ್ನ ಮಾಡಿಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಇನ್ನು ಪಲಾವು, ಬಾತು, ಉಪ್ಪಿಟ್ಟು, ಚಿತ್ರನ್ನ ಮತ್ತಿತರೆ ಅಡುಗೆ ಪದಾರ್ಥಗಳನ್ನ ಮಾಡಿಕೊಳ್ಳುವಾಗ್ಲೂ ತೊಂಡೆಯನ್ನ ಬಳಸೋರಿದ್ದಾರೆ, ಹಸಿಯಾಗಿ ಉಪಯೋಗಿಸ್ಕೊಳ್ಳೋರು ಇದ್ದಾರೆ. ತೊಂಡೆ ಒಂದು ರೀತಿಯಲ್ಲಿ ಗಟ್ಟಿ ಸ್ವಭಾವದ ಬೆಳೆ. ಬಹುವಾರ್ಷಿಕ ಗುಣದ ಈ ತೊಂಡೆಯು ಕೆಲವೊಬ್ಬರಿಗೆ ತುಂಬಾ ಇಷ್ಟವಾದ ಬೆಳೆ, ಲಾಭದಾಯಕ ಬೆಳೆನೂ ಹೌದು. ನೀರು ಹೆಚ್ಚಿಗೆ ಕೇಳೋದಿಲ್ಲ. ಕೀಟ ರೋಗಗಳ ಬಾಧೆಯೂ ಅಷ್ಟಕ್ಕಷ್ಟೇ. ಬಿಸಿಲು ಇರುವ ಜಾಗಗಳಲ್ಲಿ ತೊಂಡೆ ಚೆನ್ನಾಗಿ ಬೆಳೀತದೆ. ತೊಂಡೆಯ ಬೆಲೆ ತುಂಬಾ ಪಾತಾಳಕ್ಕೆ ಹೋಗಿರೋದು ಕಡಿಮೆನೆ ಅಲ್ವಾ? ಆಸರೆಗೆ ಹಂದ್ರವನ್ನ ಹಾಕೊಂಡ್ರೆ ತೊಂಡೆ ತುಂಬಾ ಚೆನ್ನಾಗಿ ಬೆಳೀತಾ ಹೋಗ್ತದೆ. ವರ್ಷದ 4-6 ತಿಂಗಳುಗಳ ಕಾಲ ಕಾಯಿಯನ್ನ ಕೊಡ್ತಾ ಇರುತ್ತೆ, ಹೂವನ್ನ ಬಿಡ್ತಾ ಇರುತ್ತೆ. ರೈತರಿಗೆ, ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಆರೋಗ್ಯದ ರಕ್ಷಣೆಗೆ ನೆರವಾಗ್ತದೆ. ನೆರಳು ಹೆಚ್ಚಿಗಿದ್ರೆ ತೊಂಡೆ ಸರಿಯಾಗಿ ಬರೋದಿಲ್ಲ. ಬಿಸಿಲು ಈ ಬಳ್ಳಿ ಮೇಲೆ ಚೆನ್ನಾಗಿ ಬಿದ್ದಷ್ಟು ಅದು ಆರೋಗ್ಯಕರವಾಗಿ ಬೆಳೀತಾ ಹೋಗ್ತದೆ. ನೀರಿನ ಕೊರತೆಯನ್ನು ಸಹಿಸಿಕೊಳ್ಳುವ ತೊಂಡೆ ಅತಿ ಮಳೆಯಲ್ಲೂ ನಲುಗೋದಿಲ್ಲ. ಒಂದು ರೀತಿಯಲ್ಲಿ ಹಾಳಾಯ್ತು ಅನ್ನೋ ಲಕ್ಷಣ ಕಂಡುಬಂದ್ರೂ ಪೂರ್ಣ ಹೋಗೋದಿಲ್ಲ. ತೊಂಡೆಯ ಬಳ್ಳಿ ಬುಡದಲ್ಲಿ ಗಡ್ಡೆಗಳಿರ್ತವೆ. ಆ ಗಡ್ಡೆಗಳೇ ಈ ತೊಂಡೆ ಬಳ್ಳಿಯನ್ನ ರಕ್ಷಣೆ ಮಾಡುತ್ತವೆ. ಬೇಸಿಗೆಯಲ್ಲಿ ಪೂರ್ಣ ಹೋಯ್ತು ಅಂತ ಅನ್ನೋ ತರ ಇದ್ರೂ, ಬರ ಬಂದಾಗ ಎಲ್ಲೋ ಹೋಯ್ತಲ್ಲ ಅನ್ನೋ ತರ ನಮಗೆ ಭಾಸವಾದ್ರೂ ಭೂಮಿಯ ಒಳಗಡೆ ಒಂದು ರೀತಿಯಲ್ಲಿ ಅಡಗಿಕೊಂಡಿರುತ್ತೆ. ಮತ್ತೆ ನೀವು ಪೋಷಣೆ ಕೊಟ್ರೆ, ನೀರ್ ಕೊಟ್ರೆ, ಮಳೆ ಬಂದ್ರೆ ಚಿಗುರೊಡೆದು ಬೆಳೀತಾ ಹೋಗ್ತದೆ. ಬಳ್ಳಿ ಸ್ವಭಾವದ ತೊಂಡೆ ಕುಂಬಳ ಜಾತಿಗೆ ಸೇರಿರುವ 16 ಬೆಳೆಗಳ ಗುಂಪಿನಲ್ಲಿ ಇದು ಸಹ ಸದಸ್ಯ ಬೆಳೆ. ಕುಕರ್ಬಿಟೇಸೆ ಕುಟುಂಬಕ್ಕೆ ಸೇರಿರುವ ತೊಂಡೆಯನ್ನ ವೈಜ್ಞಾನಿಕವಾಗಿ ಕಾಕ್ಸಿನಿಯಾ ಗ್ರ್ಯಾಂಡಿಸ್ ಎಂದು ಕರೆಯೋದಿದೆ. ಇಂಗ್ಲಿಷ್ನಲ್ಲೂ ಕಾಕ್ಸಿನಿಯಾ ಎನ್ನೋದಿದೆ. ಇತರೆ ಹೆಸರುಗಳು ಯಾವ್ಯಾವಂದ್ರೆ ಸ್ಕಾರ್ಲೆಟ್ ಗಾರ್ಡ್, ಐವಿ ಗಾರ್ಡ್. ತೊಂಡೆಯಲ್ಲೂ ಭಿನ್ನತೆಯನ್ನ ನಾವು ಕಾಣಬಹುದು. ಆರೋಗ್ಯದ ರಕ್ಷಣೆಗೆ ತೊಂಡೆ ಖಂಡಿತವಾಗಿಯೂ ಸಹಕಾರಿ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರಿಗೆ ಇದರ ಸೇವನೆ ಪ್ರಯೋಜನಕಾರಿ ಅನ್ಕೊಂಡು ಹೇಳಲಾಗ್ತಾ ಇದೆ. ಸಣ್ಣ ಕಾಯಿ ನೋಡಿ, ಸೌತೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಹೀರೆಕಾಯಿ ಇವನ್ನೆಲ್ಲ ನೋಡಿದ್ರೆ ತೊಂಡೆ ಅವೆಲ್ಲವುಗಳಿಗಿಂತ ಸಣ್ಣದೆ. ಆದರೆ ದೊಡ್ಡ ಗುಣ, ಹಾಗಲಕಾಯಿ ಬಳ್ಳಿ 1 ವರ್ಷ ಆದ್ಮೇಲೆ ಮತ್ತೆ ಚಿಗಿರೊಡೆದು ಮಣ್ಣಿನಿಂದ ಮೇಲೆ ಬರೋದಿಲ್ಲ. ಇತರೆ ಕುಂಬಳ ಜಾತಿಯ ಸಸ್ಯಗಳಲ್ಲಿ ಬಹುವಾರ್ಷಿಕ ಸ್ವಭಾವ ಕಡಿಮೆನೆ. ಬರೀ ರೈತರಲ್ಲದಲ್ಲೇ ಪೇಟೆಗಳಲ್ಲೂ ಜನ ತೊಂಡೆಯನ್ನ ಅಲ್ಲಲ್ಲಿ ಹಾಕೊಳ್ಬಹುದು. ಮನೆಯ ಮುಂದ್ಗಡೆ, ಹಿಂದ್ಗಡೆ ಅಥವಾ ಮನೆಯ ತಾರಸಿಯಲ್ಲಿ ತೊಂಡೆಯನ್ನ ಬೆಳೆದುಕೊಂಡು ಆಗಾಗ್ಗೆ ಉಪಯೋಗಿಸ್ಕೊಳ್ಬಹುದು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ. ಆಕಾಶವಾಣಿ ಹಾಸನ. ಗೀತಗಾನ, ಗೀತಗಾನ, ಗೀತ ವೈವಿಧ್ಯದ ಕಾರ್ಯಕ್ರಮ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಅರೆ ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ.